ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಬೆನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೆ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ನಮ್ಮ ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕಾಗಿ ಪೌಷ್ಟಿಕ ಕೈತೋಟ ಈ ವಿಷಯವಾಗಿ ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಪುಷ್ಪಾ ಪಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಪುಷ್ಪಾ ಪಿ ಅವರಿದ್ದಾರೆ. ಇವರು ಶಿರ್ಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಸರಿ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಹೆದರಿಕೆ ಆಗ್ತಾ ಇರುತ್ತೆ, ಏನೇನೋ ಕೇಳ್ತಾ ಇರ್ತೀವಿ. ಆದರೆ ನಾವೇ ಬೆಳೆದಂಥ ಒಂದು ತೋಟ ಇತ್ತು, ನಮ್ಮ ಹೊಲದ ಉತ್ಪನ್ನ ಇತ್ತು ಅಥವಾ ನಮ್ಮ ಕೈತೋಟನೇ ಇತ್ತು ಅಂತೇಳಿದ್ರೆ ಅದರಲ್ಲಿ ನಮ್ಮ ತರಕಾರಿಗಳನ್ನು ಹಣ್ಣುಗಳನ್ನು ಕಿತ್ಕೊಂಡು ತಿನ್ನೋದು ಒಂದು ಸಂಭ್ರಮ. ಹಾಗಾಗಿ ಸ್ವಲ್ಪ ಜಾಗ ಇದ್ದಂಥವರು ಹೇಗೆ ಕೈತೋಟ ಮಾಡಬಹುದು, ಅದು ನಮ್ಮ ಪೌಷ್ಟಿಕ ಆರೋಗ್ಯಕ್ಕಾಗಿ ಅನ್ನುವಂಥ ನಿಟ್ಟಿನೊಳಗೆ ನಾವು ಇವತ್ತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಪುಷ್ಪಾ ಅವರು ಈ ವಿಷಯ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಪುಷ್ಪಾ ಅವರೇ. ನಮಸ್ತೆ ಸರ್. ಈಗ ಆರೋಗ್ಯಕ್ಕಾಗಿ ಪೌಷ್ಟಿಕ ಕೈತೋಟ ಅಂತ ಹೇಳ್ತೀವಿ, ಅಂದರೆ ನಮ್ಮ ಆರೋಗ್ಯದ ದಿನನಿತ್ಯದ ತರಕಾರಿ ಆಗ್ಬೋದು, ಹಣ್ಣು ಹಂಪಲ ಇಂಥವೆಲ್ಲನೂ ಬೆಳ್ಕೊಳ್ಳಿಕ್ಕೆ ಒಂದು ಕೈತೋಟ ಅನ್ನುವಂಥ ಒಂದು ಕಲ್ಪನೆ. ಮನೆ ಮುಂದೆ ಅಥವಾ ಹಿತ್ತಲದೊಳಗೆ ಜಾಗ ಇತ್ತು ಅಂತೇಳಿದ್ರೆ ಏನೆಲ್ಲ ಮಾಡಬಹುದು, ಹೇಗೆಲ್ಲ ಮಾಡಬಹುದು, ಸ್ವಲ್ಪ ಅದ್ರ ಬಗ್ಗೆ ಈ ಕೈತೋಟದ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತವಾಗಿ ಈಗಿನ ಒಂದು ಪರಿಸ್ಥಿತಿ ನೋಡ್ಕೊಂಡಾಗ ನಾವು ಎಲ್ಲರೂ ಅಂದ್ರೆ ನಾವು ತುಂಬಾ ಕಾಮನ್ ಆಗಿ ಥಿಂಕ್ ಮಾಡ್ತಾ ಇರೋದಂದ್ರೆ ನಮ್ಮ ಆರೋಗ್ಯನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಒಂದು ಬಗ್ಗೆನೇ ದಿನನಿತ್ಯ ನಾವು ಟಿವಿಯಲ್ಲಾಗಿರ್ಬೋದು ಮಾಧ್ಯಮ ಮುಖಾಂತರ ನಾವು ದಿನನಿತ್ಯ ನೋಡ್ತಾ ಇದೀವಿ. ಹಾಗಾಗಿ ನಾನು ಈ ಪೌಷ್ಟಿಕ ಕೈತೋಟನ ಅದರ ಬಗ್ಗೆ ಒಂದು ಒಂದು ಟಾಪಿಕ್ ಅನ್ನ ತಗೊಂಡಿದ್ದೀನಿ ಈ ದಿನ. ಈಗ ನಾವು ಕೆಲವೊಂದಂದ್ರೆ ಹಲವು ದಶಕಗಳ ಹಿಂದೆ ಗಮನಿಸಿದಾಗ ನಮ್ಮ ಪೂರ್ವಜರಿರ್ಬೋದು, ತಾತ ಮುತ್ತಾತರಿರ್ಬೋದು, ಎಲ್ಲ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಅವ್ರದೇ ಆದ ಒಂದು ಪ್ರದೇಶದಲ್ಲಿ ಬಹಳಷ್ಟು ಕುಟುಂಬಗಳು ಅಂದ್ರೆ ಹಣ್ಣು ಮತ್ತು ತರಕಾರಿಗಳು ದಿನನಿತ್ಯದ ಅವಶ್ಯಕತೆಗೆ ಅವರೇನೆ ಬೆಳ್ಕೊಂತಾ ಬರ್ತಾ ಇದ್ರು. ಬಟ್ ಕಾಲಾನಂತರ ಅಂದ್ರೆ ಆಧುನಿಕತೆ ಇರ್ಬೋದು ಅಥವಾ ಜೀವನ ಶೈಲಿ ಇರ್ಬೋದು, ನಗರೀಕರಣ ಇರ್ಬೋದು, ಹೀಗಾಗಿ ಕಾಲಕ್ರಮೇಣ ನಾವು ನಮ್ಮ ದಿನನಿತ್ಯದ ಇದನ್ನೆಲ್ಲಾನು ಬದಲಾವಣೆ ಮಾಡಿಕೊಂಡು ಸಂತೆ ಮತ್ತು ಮಾರ್ಕೆಟ್ ಅಲ್ಲಿ ನಾವು ದಿನನಿತ್ಯ ತರಕಾರಿಗಳನ್ನ ಕೊಂಡುಕೊಳ್ಳುವ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಈಗಿನ ಸದ್ಯದ ಪರಿಸ್ಥಿತಿ ನೋಡ್ಕೊಂಡಾಗ ನಾವು

ನಾನೋಗುತ್ತೆ ಮೊಗಲೋರ ದಂಡಿಗೋ, ನಾನೋಗುತ್ತೆ ಮೊಗಲೋರ ದಂಡಿಗೋ, ಕೇಳು ಎನ್ನ ಪಟ್ಟಾಣ ಕೊಗುವಾಗೆ ಭರತ ಮೇಲೆ ಬರಾವೋ